ಸಾವಯವ ಕೃಷಿಗೆ ಬೇಕಾದಂತ ದನದ ಕೊಟ್ಟಿಗೆ ಗೊಬ್ಬರಗಳಿ, ಕುರಿ ಗೊಬ್ಬರಗಳಿ, ಈ ತರ ಉಪಯೋಗ ಮಾಡಿ ಅದನ್ನ ಬಳಸ್ತಾ ಇದ್ರು. ಅದರಿಂದ ಇಳುವರಿ ಜಾಸ್ತಿ ಬರ್ತಾ ಇತ್ತು. ಈಗಿನ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ವ್ಯತ್ಯಾಸ ನಾವ್ ಹೆಂಗ್ ಕಾಣ್ತೀವಿ ಅಂದ್ರೆ, ಹಿಂದಿನ ಜನ 100 ಕೆಜಿ ಮೂಟೆಗಳನ್ನೆಲ್ಲ ತಾವೇ ಹೊತ್ತಾಕ್ಬಿಡ್ತಿದ್ರು. ಇವತ್ತು ಅದು 50 ಕೆಜಿ ಬಂದು 25 ಕೆಜಿ ಬಂದು ಈಗ 10 ಕೆಜಿಗೆ ಬಂದಿದ್ದಾರೆ. 10 ಕೆಜಿ ಭಾರವನ್ನು ಎತ್ತಲಾರದಂತ ಜನರಿಗೆ ಆಗಿದ್ದಾರೆ. ಕಾರಣ ಏನಂತಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಅದರಲ್ಲಿ ಬೆಳೀತಕ್ಕಂಥ ಟಾಕ್ಸಿನ್ ಅನ್ನುವಂಥ ಪದಾರ್ಥ, ವಿಷಯುಕ್ತ ಆಹಾರವನ್ನು ನಾವು ಸೇವಿಸೋದ್ರಿಂದ ಜನರ ಜೀವನ ಆಯುಷ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾವು ಆದಷ್ಟು ಸಾವಯವ ಹೊರಟ್ರೆ ಮತ್ತೆ ಜನರನ್ನ ಮೊದಲನೇ ಸ್ಥಿತಿಗೆ ತರಬಹುದು ಅಂತ ಉದ್ದೇಶ ನಂದಾಗಿದೆ ಸರ್. ತುಂಬಾ ಸಂತೋಷ ಸರ್, ಸಾವಯವ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೀಡಿದಿರ್ತಾವು. ಈಗ ಸಾವಯವ ಕೃಷಿ ಕುರಿತು ನಮ್ಮ ಚರ್ಚೆಯಲ್ಲಿ ಇವರು ಕೂಡ ಭಾಗವಹಿಸಿದಂತವರು, ಇವರು ಒಂದು ಅಭಿಪ್ರಾಯ ಏನಿದೆ ನಾವು ಕೇಳೋಣಂತೆ. ರಂಗಪ್ಪ ತಿಮ್ಮಪ್ಪ ಸಾಲಾಪುರ ಅವರೇ, ಸಾವಯವ ಕೃಷಿ ಅಂತ ಏಕೆ ಇವತ್ತಿನ ರೈತರು ಬೇಡ ಅಂತಿದ್ದಾರೆ? ಸಾವಯವ ಕೃಷಿ ಬೇಡ ಅಂತಂದ್ರೆ ಎಲ್ಲರೂ ರಾಸಾಯನಿಕ ಗೊಬ್ಬರಕ್ಕೆ ಅಂಟ್ಕೊಂಡಾರ್ರಿ. ನಾವು ಬಡತನ ರೀತಿ ಒಳಗೆ ಬಂದಿವು. ಬಡತನ ರೀತಿ ಒಳಗೆ ಬಂತಂದ್ರೆ ನಾವು 5 ಮಂದಿ ಅಣ್ತಂಬ್ರು. 5 ಮಂದಿ ಅಣ್ತಂಬ್ರು ಆದ್ರೆ ಈಗ ನಮಗೆ 1 ಎಕರೆ ಬಂದವು ಜಮೀನು. 1 ಎಕರೆದಾಗ ನಾವು ಕ್ರಾಶು ಇದು ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿ ಸಾಕಷ್ಟು ಬೆಳೆ ಬೆಳಿತೀವಿ ನಾವು. 1 ಎಕರೆಕ್ಕೆ ಕನಿಷ್ಠ ಗೊಂಜಾಳ ಹಾಕಿದ್ರೆ 40-45 ಟನ್ ಕ್ವಿಂಟಲ್ ಗೊಂಜಾಳ ಆಗೈತಿ. ಕಬ್ಬು ಹಚ್ಚಿದ್ರೆ 70-71 ಟನ್ ಕಬ್ಬು ಆಗೈತಿ. ಮತ್ತು ಉಳ್ಳಿಗಡ್ಡೆ ಹಾಕಿದ್ರೆ 1 ಎಕರೆಕ್ಕೆ 200-240 ಬಿಸಿ ಉಳ್ಳಿಗಡ್ಡೆ ಆಗೈತಿ. ಅದರಿಂದ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಚಲೋ ಆಗತ್ತಂತ ನನ್ನ ಅಭಿಪ್ರಾಯ. ಚಲೋ ಆಗ್ತದೆ ಅಂದ್ರೆ ತಾವು ಕೂಡ ಈಗ ತಮ್ಮ ಹೊಲವು ಕೂಡ ಸಾವಯವ ಕೃಷಿ ಅಂತ ಒಲವು ಐತಿ. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ನನ್ನ ಅನಿಸಿಕೆ ಐತಿ. ಮನೆಗೆ ಒಂದು 2 ದನ ಮಾಡಿದ್ರೆ, 2 ಹಸು ಮಾಡಿದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ನಾವು ರೈತರು ಬೆಳೆವಂತ ಬೆಳೆ ಚಲೋ ಆಕತಿ. ಅದರಿಂದ ಎಲ್ಲರೂ 2 ಮನೆಗೆ 1-2 ದನ ಮಾಡಿ ಕಾಯಿಸಿ ರೈತರು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿಬೇಕನ್ನೋದು ನನ್ನ ಅನಿಸಿಕೆ ಐತಿ. ಎಲ್ಲರೂ ಬೆಳಿಬೇಕಂತೇಳಿ ನನ್ನ ಅಭಿಪ್ರಾಯ. ಈಗ ಹಿರಿಯ ರೈತರಾದಂತ ಇವರು ರಂಗಪ್ಪ ತಿಮ್ಮಪ್ಪ ಸಾಲಾಪುರ ಅವರು ಕೂಡ ನನ್ನ ಒಲವು ಕೂಡ ಸಾವಯವದತ್ತ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ರು ಯುವ ರೈತರಿದ್ದಾರೆ, ಸಿದ್ದಲಿಂಗೇಶ ಬಸಯ್ಯ ಹಿರೇಮಠ ಅವರು. ಇವರು ನೋಡೋಣ ಸಾವಯವ ಕೃಷಿ ಕುರಿತು ಏನ್ ಹೇಳ್ತಾರೆ, ಯಾಕಂದ್ರೆ ಇವರು ನಮಗೆ ಕೃಷಿ ಬೇಡ ಅನ್ನುವಂತ ಒಂದು ಇದರಲ್ಲಿ ಬರ್ತಾರೆ. ಇವರ ಅಭಿಪ್ರಾಯ ಏನಿದೆ ಕೇಳೋಣ ಸಾವಯವ ಕೃಷಿ ಕುರಿತು. ನಮಸ್ಕಾರ, ನನ್ನ ಹೆಸರು ಸಿದ್ದಲಿಂಗೇಶ ಬಸಯ್ಯ ಹಿರೇಮಠ ಅಂತ. ಚಿಕ್ಕ ಸಂಸ್ಕೃತಿ ಗ್ರಾಮದಿಂದ. ನನ್ನದು 6 ಎಕರೆ ಜಮೀನಿದೆ ಸರ್. ಕಬ್ಬು ಮತ್ತು ಬಾಳೆ ಮತ್ತು ಉಳ್ಳಾಗಡ್ಡಿಯನ್ನು ಬೆಳೀತಿದ್ದೀನಿ. ಸಾವಯವ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೀನಿ. ಅಂದರೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮತ್ತು ಕೋಳಿ ಗೊಬ್ಬರ ಆಗಿರ್ಬೋದು. ಅದೇ ಮತ್ತು ಕಟಾವು ಮಾಡಿದ ನಂತರ ರೌದಿಯನ್ನು ಸುಡಂಗಿಲ್ಲ, ಮತ್ತು ಅದನ್ನೇ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಬೆಳೀತಾ ಇದ್ದೀನಿ. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. 1 ಎಕರೆಗೆ 60 ಟನ್ ಅಂತರೂ ಬಂದೇ ಇದೆ ನಮ್ಮ ಕಬ್ಬು ಬೆಳೆಗೆ. ಅದೇ ರೀತಿ 25 ಗುಂಟೆ ನಾನು ಜವಾರಿ ಬಾಳೆ ಮಾಡಿದ್ದೆ. ಅದರಲ್ಲಿ 1 ವರ್ಷದ ಪೀಕಿಗೆ ಅದು 1,10,000 ತನ ಅಂತೂ ಲಾಭ ಬಂದಿದೆ ನನಗೆ. ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಸಾವಯವ ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸೋದ್ರಿಂದ ಒಳ್ಳೇದಂತೇಳಿ ನನ್ನ ಅಭಿಪ್ರಾಯ. ಈಗ ಯುವ ರೈತರು ಕೂಡ ಒಂದಿಷ್ಟು ಹೊಲವನ್ನ ಈಗೀಗ ತೋರಿಸ್ತಾ ಇದ್ದಾರೆ. ಸಿದ್ದಲಿಂಗೇಶ ಗ್ರಾಮೇಟ್ ಅವರು ಹೇಳಿದ್ರು, ನಾವು ಕೂಡ ಸಾವಯವ ಒಂದು ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದೀವಿ, ನಾವು ಬರ್ತೀವಿ ಅಂತ ಹೇಳಿ ಮೊದಲನೇ ಸ್ಟೆಪ್ ಅನ್ನ ಇಡ್ತಾ ಇದ್ದಾರೆ. ಈಗ ಅದರ ಜೊತೆಗೆ ಕೃಷ್ಣಪ್ಪ ಗಿರಿಯಪ್ಪ ಬೌಲತಿಯವರಿದ್ದಾರೆ, ಅವರು ಈಗ ಸಾವಯವ ಕೃಷಿಯತ್ತ ಒಂದು ಅವರ ಅಭಿಪ್ರಾಯ ಏನಿದೆ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಸರ್, ನಾನು ಕೃಷ್ಣಪ್ಪ ಗಿರಿಯಪ್ಪ ಬೌಲತಿ, ಚಿಕ್ಕ ಸಂಸಿ ಗ್ರಾಮದ ರೈತನಾಗಿ. ಸಾವಯವ ಕೃಷಿಯಿಂದ ನಾವು 2 ರೀತಿ ಪ್ರಯೋಜನವನ್ನು ಪಡೆಯಬಹುದು. ಈಗ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದರಿಂದ ಹಣಕಾಸಿನಲ್ಲಿ ಏರುಪೇರನ್ನು ಕಾಣ್ತೀವಿ. ಸಾವಯವ ಕೃಷಿಯಿಂದ ನಾವು ನಮ್ಮಲ್ಲೇ ನಾವು ಉತ್ಪಾದನೆಯನ್ನು ಮಾಡಿಕೊಳ್ಬಹುದು. ನಾವು ಇವಾಗ ಎರೆಹುಳದ ಗೊಬ್ಬರದ ಕಾಂಪೋಸ್ಟ್ ಗೊಬ್ಬರ, ಎರೆಹುಳದ ಗೊಬ್ಬರ ನಮ್ಮಲ್ಲೇ ನಾವು ಉತ್ಪತ್ತಿ ಮಾಡ್ಕೋಬಹುದು. ಆ ರೀತಿಯಾಗಿ ಅದರಿಂದ ಭೂಮಿಯ ಫಲವತ್ತತೆನೂ ಜಾಸ್ತಿ ಆಗತ್ತೆ, ಮತ್ತು ಅದರಿಂದ ನಾವು ಅಧಿಕ ಖರ್ಚು ಮಾಡುವುದು ಕಡಿಮೆನೂ ಆಗತ್ತೆ. ನಮ್ಮಲ್ಲೇ ಇರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಮತ್ತು ಅದರ ಮೂತ್ರದಿಂದ ನಾವು ಸಾವಯವ ಕೃಷಿ ಕಡೆ ಹೆಚ್ಚು ಬಯೋಗ್ಯಾಸ್ ಅದು ಇದು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಅನುಕೂಲ ಆಗತ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗ ತಾವು ಇಷ್ಟೆಲ್ಲ ಹೇಳಿದ್ರಿ ಅಂದ್ರೆ ಕಾಂಪೋಸ್ಟ್ ಗೊಬ್ಬರವನ್ನ ನಾವೇ ಹೊಲದಲ್ಲಿ ತಯಾರು ಮಾಡ್ಕೋಬೇಕು ಅಂತ ಹೇಳಿ. ಈಗ ಹಾಗಿತ್ತಂದ್ರೆ ತಾವು ಒಟ್ಟಾರೆ ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ, ಇದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಿ ನೀವು? ಸರ್, ನಾವು 7 ಜನ ಅನ್ನ ತಮ್ಮಂದಿರು. 7 ಜನರಲ್ಲಿ 3 ಜನ ನೌಕರಿ ತಮ್ಮ ನೌಕರಿಯಲ್ಲಿರುತ್ತಾರೆ, 4 ಜನ ನಾವು ಒಕ್ಕಲ್ತನ ಮಾಡ್ತೀವಿ. ನಮ್ಮಲ್ಲಿ 2 ಗ್ರಾಮದಲ್ಲಿ ಜಮೀನು ಇರುವುದರಿಂದ ಇಬ್ರು ನಂದಿಹಾಳ ಗ್ರಾಮದಲ್ಲಿ ಇರ್ತಾರೆ. ಇಲ್ಲಿ ನಾವು ಇಬ್ರು ಒಕ್ಕಲ್ತನ ಚಿಕ್ಕ ಸಂಸಿ ಗ್ರಾಮದೊಳಗೆ ಮಾಡ್ತೀವಿ. ನಾವು 7 ಜನ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ದನಕರುಗಳೂ ಅದಾವ, ಅದರಲ್ಲೇನೆ ಸ್ವಲ್ಪ ಪ್ರಮಾಣದಲ್ಲಿ, ಯಾಕಂದ್ರೆ ಪೂರ್ತಿ ಅದನ್ನ ಕಾಂಪೋಸ್ಟ್ ಗೊಬ್ಬರ ಇದನ್ನ ಎರೆಹುಳದಕ್ಕೆ ಇದನ್ನ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟು, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ಭಾಳ ಆಗತ್ತೆ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ನಾವು ಮಾಡ್ಕೊತ ಡೆವಲಪ್ಮೆಂಟ್ ಮಾಡಿ ಅದನ್ನು ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ನೀವು 7 ಜನ ಅಣ್ಣ ತಮ್ಮಂದಿರು ಅಂತ ಹೇಳಿದ್ರೆ, 7 ಜನ ಅಣ್ಣ ತಮ್ಮಂದಿರಲ್ಲಿ ಈಗ ನೀವು ಅದನ್ನ ಯಾವ ರೀತಿ ಖರ್ಚು ವೆಚ್ಚವನ್ನ ನಿಭಾಯಿಸ್ತಾ ಇದ್ದೀರಿ, ಮತ್ತೆ ಎಷ್ಟು ಖರ್ಚು ಬರ್ತದೆ ಅಂತೀರಿ ನಿಮ್ಮ ಅಭಿಪ್ರಾಯದ ಪ್ರಕಾರ? ಖರ್ಚು ಅಂದ್ರೆ ಸರ್, ನಾವು 7 ಜನ, ಈಗ 50 ಕುಟುಂಬವಲ್ಲ, ನಾವು 7 ಜನ ವಿಭಜನೆ ಆಗಿದೀವಿ. ನಾವು ಒಬ್ಬೊಬ್ರೆ ಮಾಡ್ತಾ ಇರ್ತೀವಿ ಒಕ್ಕಲ್ತನವನ್ನು. ಅದರಿಂದ ನಮ್ಗೆ ಎಷ್ಟು ಸಾಧ್ಯವೋ ನಮ್ಮ ಹಿತಮಿತಿಗಳನ್ನು ನೋಡಿಕೊಂಡು ನಾವು ಮುಂದುವರಿಯಕ ಪ್ರಯತ್ನ ಪಡ್ತೀವಿ. ತುಂಬಾ ಸಂತೋಷ ಕೃಷ್ಣಪ್ಪ ಗಿರಿಯಪ್ಪ ಬಾವಲತಿ ಅವರೇ. ಈಗ ಇನ್ನೋರ್ವ ಹಿರಿಯ ರೈತರು ಇಲ್ಲಿ ಇದ್ದಾರೆ, ರಾಮನಗೌಡ ಪಾಟೀಲ್ ಅಂತೇಳಿ. ಈಗ ರಾಮನಗೌಡ ಪಾಟೀಲ್ ಅವರ ಒಂದು ಅಭಿಪ್ರಾಯವನ್ನ ಈ ಸಾವಯವ ಕೃಷಿ ಕುರಿತು ಕೇಳೋಣ ಅಂತ. ನಮಸ್ಕಾರ, ನಾ ರಾಮನಗೌಡ ತಿಮ್ಮಗೌಡ ಪಾಟೀಲ್ ಅಂತ ನನ್ನ ಹೆಸರು, ಚಿಕ್ಕಸಂಸಿ ಗ್ರಾಮದವನು. ನಾವು ಈ ಮೊದಲು ಸರ್ಕಾರಿ ಗೊಬ್ಬರವನ್ನು ಹಾಕುತ್ತಿದ್ದೆವು, ಆದರೆ ಹೆಚ್ಚಾಗಿ ಈಗ ಈ ಸಾವಯವ ಗೊಬ್ಬರ ಕಡೆ ನಾವು ಲಕ್ಷ ಕೊಡಕತ್ತೀವಿ. ಅದರಿಂದ ನಮ್ಮ ಉತ್ಪನ್ನ ಚಲೋ ಸರಿ ಬರುತ್ತೆ, ಅದರಿಂದ ಎಂತಿ ಖರ್ಚು ವೆಚ್ಚ ಕಡಿಮೆ ಆಗುತ್ತದೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ತಮ್ಮ ಒಲವು ಕೂಡ ಈಗ ಸಾವಯವ ಕೃಷಿಗೆ ಕಡೆಗೆ ಇದು ಆಗ್ತಾ ಇದೆ ಅಂತ ತಮ್ಮ ಅನಿಸಿಕೆ. ಈಗ ಇನ್ನೋರ್ವ ಹಿರಿಯರಿದ್ದಾರೆ ಇಲ್ಲಿ, ಅವರು ತಿಮ್ಮಪ್ಪ ಗಿರಿಯಪ್ಪ ರೊಳ್ಳಿ ಅಂತ ಹೇಳಿ. ಅವರ ಒಂದು ಈ ಅಭಿಪ್ರಾಯವನ್ನ ಕೇಳೋಣ ನಾವು, ಈ ಸಾವಯವ ಕೃಷಿ ಏನಿದೆ ಅವರ ಅಭಿಪ್ರಾಯ? ತಿಮ್ಮಪ್ಪ ಗಿರಿಯಪ್ಪ ರೊಳ್ಳಿ, ಚಿಕ್ಕ ಸಂಸಿ ಗ್ರಾಮದವರು. ನಾವು 1.5 ಎಕರೆ ಜೀವಳಿ ಐತೆ ನಮ್ಮದು. ಇದ್ರ ಸಂಬಂಧ ನಾವು ಸಾವಯವ ಗೊಬ್ಬರ ಅದನ್ನ ಬಳಕೆ ಮಾಡಾಕತ್ತೀವಿ. ಈಗ ಎರೆಹುಳ ಪಿಟ್ ಮಾಡಿ ಎರಡು ಅದ್ರ ಗೊಬ್ಬರ ತೆಗೆದ ಬಾಳೆ ಟೊಮೆಟೋಕ್ಕೂ ಹಾಕಿದ್ದು, ಮತ್ತ ಡಿಬಿ ಗಿಡಕ್ಕೂ ಹಾಕ್ತು. ಅದ್ರಲ್ಲಿತ್ರ ನಮಗೆ ಇಳುವರಿ ಚಲೋ ಮಾಡಾಕತ್ತೈತಿ. ಹೆಚ್ಚಾಣ ಹೆಚ್ಚ ನಾವು ಸಾವಯವ ಗೊಬ್ಬರ ಬಗ್ಗೆ ವಿಚಾರ ಮಾಡಾಕತ್ತೀವಿ ಈಗ ಮತ್ತೆ ಜಾಸ್ತಿ. ಮತ್ತೆ ಈಗ ತಾವು ಹೇಳಿದ್ರಿ ಸಾವಯವದ ಬಗ್ಗೆ ನಾವು ಎರೆಹುಳದೆಲ್ಲ ಮಾಡ್ತೇನೆ ಅಂತೇಳಿ, ಇದನ್ನ ತಾವು ಎಷ್ಟು ಜನರು ಎಲ್ಲರೂ ಕೂಡಿ ನಿಭಾಯಿಸ್ತೀರಿ, ಅಥವಾ ಏನಾದರೂ ನೀವು ಅಂದ್ರ ಆಳು ಇಟ್ಕೊಂಡಿದ್ದೀರಾ, ಅಥವಾ ಮನೆಯವರೇ ಎಲ್ಲರೂ ಕೂಡಿ ನಿಭಾಯಿಸ್ತೀರ? ನಮ್ಮ ಮಗ ಒಬ್ಬ ಅದ್ರಿ, ನಾವು ಇಬ್ರು ಕೂಡಿ ಮಾಡ್ತೀವಿ. ಅದ ಎರೆಹುಳ ಗೊಬ್ಬರ ತೆಗದ ಸಾಲಾಗ ಗೊಂಜಾಳಕ್ಕಾಗಲಿ, ಟೊಮೆಟೋಕ್ಕಾಗಲಿ, ಲಿಂಬೆ ಗಿಡಕ್ಕಾಗಲಿ ಅದೆಲ್ಲ ಹಾಕ್ತೀವ್ರಿ. ಹಳ್ಳಿ ಗೊಬ್ಬರ ಹಾಕ್ತೀವಿ, ಸರ್ಕಾರಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿವ್ರಿ, ಜಾಸ್ತಿ ಮಾಡೋದಿಲ್ಲ. ಈಗ 4 ಜನ ಸೇರಿ ತಾವು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಈಗ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲು ತಾವು ರಾಸಾಯನಿಕ ಇದನ್ನು ಬಳಸಿದವರು, ತಾವು ರಾಸಾಯನಿಕವನ್ನು ಸಾಕಷ್ಟು ಬಳಸಿ ಈಗ ತಾವು ಸಾವಯವ ಕಡೆಗೆ ತಮ್ಮ ಒಲವು ಬರ್ತಾ ಇದೆ. ರಾಸಾಯನಿಕದಲ್ಲಿ ತಮಗೆ ಖುಷಿ ಸಿಗ್ತಾ ಇದೇನೋ, ಅಥವಾ ಈ ಸಾವಯವ ಪದ್ಧತಿಯ ಕೃಷಿಯಲ್ಲಿ ಖುಷಿ ಸಿಗ್ತಾ ಇದೇನೋ? ಈ ಸಾವಯವ ಗೊಬ್ಬರ ನಮಗೆ ಅಡ್ಕೊಳ ಸಾಕತ್ತೆ, ಇಳುವರಿ ಜಾಸ್ತಿ ಬರಕತ್ತೈತಿ. ಈಗ ಇದು ಚಲೋ ಸಾಕತ್ತೆ. ಆತ್ಮೀಯರೇ, ಈಗ ತಾವು ಕೇಳ್ತಾ ಇದ್ದೀರಿ ಈ ಸಾವಯವ ಕೃಷಿ ಕುರಿತು ಚರ್ಚೆ. ಈ ಸಂದರ್ಭದಲ್ಲಿ ಇನ್ನೋರ್ವ ಇಲ್ಲಿ ಹಿರಿಯರಿದ್ದಾರೆ, ಅವರು ಕೂಡ 18ನೇ ವಯಸ್ಸಿನಿಂದಲೇ ಕೃಷಿಗೆ ಬಂದಂತವರು. ಅವರ ಒಂದು ಅಭಿಪ್ರಾಯವನ್ನ ಕೇಳೋಣಂತ. ಅವರು KT ಪಾಟೀಲ್ ಅಂತೇಳಿ ಹಿರಿಯರಿದ್ದಾರೆ, ಅವರ ಅನುಭವ ಈ ಸಾವಯವ ಕೃಷಿ ಕುರಿತು ಏನಿದೆ ಅಂತ ಅವರಿಂದಲೇ ಕೇಳೋಣಂತ. ನಮಸ್ಕಾರ, ನಾನು ಸುಮಾರು 40-45 ವರ್ಷದಿಂದ ಮಾಡಾಕತ್ತೀವಿ. ರೈತನ ಪರಿಸ್ಥಿತಿ ಏನಾಗಿ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವು ಇವತ್ತು ರೈತನ ಜೀವನ ಸಾಗಿದ್ದೆ. ಯಾಕಂದ್ರೆ ಹೈಬ್ರಿಡ್ ಬೆಳೆ ಏನು ಬೆಳಿಬೇಕಾದ್ರೆ ನಾವು ಹೆಚ್ಚಿನ ಇಳುವರಿ ತಗೋಬೇಕಾದಾಗ ರಸಗೊಬ್ಬರನ ರಾಸಾಯನಿಕ ಹಾಕಬೇಕಾಗತ್ತೆ. ಆದ್ರೆ ನಮಗೇನು ಮೊದಲಿನ ಹಳೆಯ ತಳಿ ಅದಾವ ಜವಾರಿ ತಳಿಗಳು, ಅವಕ್ಕೆ ಮನೆ ಒಳಗಿದ್ದಂಥ ಹೆಂಡಿ ಗೊಬ್ಬರ ಅನ್ರಿ, ಕಾಂಪೋಸ್ಟ್ ಅನ್ರಿ, ಎರೆ ಗೊಬ್ಬರ ಅನ್ರಿ, ಬಯೋಡೋಜರ್ ಮಾಡೋದ್ರಿಂದ ಬೆಳೆ ತೆಗಿಬಹುದು ಅಂತ ಒಂದು ಅಭಿಪ್ರಾಯ. ಸುಮಾರು 70 ದಶಕದೊಳಗೆ ಸರ್ಕಾರಿ ಗೊಬ್ಬರ ಕೊಡುವಂಥ ಪರಿಸ್ಥಿತಿ ಬಂದತಿ. ಬಂದಾಗ ಸರ್ಕಾರ ಮನೆಗೆ ಮನೆಗೆ ಬಂದು ಅಡ್ಡಾಡಿ ನಮ್ಗೆ 60 ರೂಪಾಯಿಗೆ ಒಂದು ಚೀಲ ಕೊಡ್ತಿದ್ರು. ಆವಾಗ ಸರ್ಕಾರ ನಮ್ಗೆಲ್ಲರಿಗೂ ಉಪದ್ರ ಮಾಡಿ ನಮ್ಗೆ ರಸಗೊಬ್ಬರವನ್ನು ಹಾಕಕ್ಕೆ ಒತ್ತಾಸೆ ಮಾಡಿ ಹಾಕಿಸ್ತಿದ್ರು. ಆದರೆ ಈಗ ನಾವೆಲ್ಲ ಅದಕ್ಕೆ ಕಂಟ್ಕೊಂಡು ಬಿಟ್ಟಿವಿ, ಚಟಕ್ ಬಿದ್ದೀವಿ. ನಮ್ಮ ಪರಿಸ್ಥಿತಿ ಆಗೈತಿ, ಮನುಷ್ಯ ಒಮ್ಮೆ ಚಟಕ್ ಕಂಡ್ಕೋಬೇಕಾದ್ರೆ ಮೊದಲು ಚಟ ಕಳಿಸಿರಂತೆ. ಬ್ರಿಟಿಷರು ಬಂದು ನಮ್ಗೆ ಚಹಾ ಕಳಿಸಾಕತ್ತಿದ್ರು. ಅವಾಗ ಮನೆ ಮನೆಗೆ ಅವ್ರು ಪುಕ್ಷಟಿ ಕೊಟ್ರಂತೆ ಇದನ್ನು ಚಹಾ ಪುಡಿ. ಅದು ಮುಂದೆ ನಮಗೆ ಇವತ್ತು ಯಾರ ಬೀಗರು ಬಿಚ್ಚರು ಬರಲಿ, ಗೆಸ್ಟ್ ಬರಲಿ, ಅವ್ರಿಗೆ ಮೊದಲು ಕೇಳೋದು ನಾವು ಚಹಾ ಕೇಳ್ತೀವಿ. ಹಂಗೆ ಭೂಮಿ ಕೂಡ ಸರ್ಕಾರನ 70-80 ದಶಕದೊಳಗೆ ನಮಗೆ ಪುಕ್ಷಟ್ಟಿ ಅಂದ್ರೆ 60% 50% ನಮಗೆ ಸಬ್ಸಿಡಿದ್ರ ರೂಪದೊಳಗೆ ಉಳ್ಕಿದ ಅವತ್ತು ಇವತ್ತು ಭೂಮಿನೂ ಕೂಡ ಅದಕ್ಕೆ ಚಟಕ ಬಿದ್ದತಿ. ನಾವಂತೀವಿ ರೈತರು ನಮ್ಮ ಬೇಡಿಕೆ ಹೆಚ್ಚಾಗ್ಯಾವ ಅಂದರೆ ನಮ್ಮ ದಿನನಿತ್ಯ ಖರ್ಚು ವೆಚ್ಚ ಹೆಚ್ಚಾಗೋದ್ರಿಂದ ನಾವು ದೊಡ್ಡ ರೈತರು ಎರಡಕ್ಕೂ ಅಂದ್ಕೋಬೇಕಾಗೈತಿ. ಸಣ್ಣ ರೈತರು ಭಾಳಷ್ಟು ಜನ ಸಾವಯವ ಮಾಡ್ತೀವಿ ಅಂತಾರೆ. ನಾವು ಕೂಡ ಹಿಂದೆ ಸಾವಯವ ಇಡೀ ರಾಜ್ಯ ತುಂಬ ಶ್ರೀ ಆನಂದನ್ ಅವರು ಮಾಡುವಾಗ ನಾವು ಅದಕ್ಕೆ ತಾಲೂಕು ಲೀಡರ್ ಇದ್ದೀವಿ. ಆದರೆ ಅದನ್ನು ಎಷ್ಟೊಂದು ರೀತಿಯೊಳಗೆ ಅದ ಸರ್ಕಾರ ಗುದ್ದೆ ಹಿಡಿದ್ರು ಕೂಡ ಸಾವಯವ ಮಾಡೋ ಇಲ್ಲಿ ಸ್ವಲ್ಪ ಸಣ್ಣ ರೈತರು ಸಣ್ಣ ಹಿಡುವಳಿ ಅಂತೀವಿ 2 ಎಕರೆ 3 ಎಕರೆ ಇದ್ರೂ ಮಾಡೋಕೆ ಸಾಧ್ಯ. ನಮ್ಮ ಹೊಲ 50 ಎಕರೆ 40 ಎಕರೆ ಹಿಡುವಳಿ ಮಾಡುವಾಗ ನಾವು ರಾಸಾಯನಿಕ ಗೊಬ್ಬರ ಇಲ್ಲದೆ ನಿರ್ವಹ ಇಲ್ಲ. ಆದರೆ ಬರೀ ರಸಗೊಬ್ಬರ ಹಾಕಿದ್ರೆ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೆಯೋದಿಲ್ಲ. ಅದ್ರ ಜೊತೆಗೇನೆ ಹೆಂಡಿ ಗೊಬ್ಬರ ಅಂತ ಏನಂತೀವಿ, ಕಾಂಪೋಸ್ಟ್ ಏನಂತೀವಿ ಅಥವಾ ಎರೆಗೊಬ್ಬರ ಏನಂತೀವಿ, ಇದನ್ನು ಮೂಲ ರೂಪದೊಳಗೆ ಹಾಕಿದಾಗ ಮಾತ್ರ ಇದನ್ನು ನಾವು ಬೆಳೆಯೋಕೆ ಸಾಧ್ಯ ಐತೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಈಗ ನಾವು ಸಾವಯವ ಕೃಷಿ ಕುರಿತು ಚರ್ಚೆ ಈ ಒಂದು ವಿಷಯ ಚರ್ಚೆ ವಿಭಾಗದಲ್ಲಿ ಈಗ ಮಲ್ಲಿಕಾರ್ಜುನ್ ಪತ್ತಾರ್ ಅವರು ಇದ್ದಾರೆ. ಇವರು ಈಗ ಇವರು ಕೂಡ ಒಂದು ಸಾವಯವ ಪದ್ಧತಿಯ ತರಬೇತಿಯನ್ನು ಪಡೆದುಕೊಂಡು ಬಂದು ತಮ್ಮ ಜಮೀನಿನಲ್ಲಿ ಅದನ್ನು ಅಳವಡಿಸಿಕೊಂಡಂಥವ್ರು. ಇವರು ಈಗ ಒಂದು ಇವರ ಅಭಿಪ್ರಾಯ ಕೇಳೋಣ. ಮೊದಲು ನಾವೆಲ್ಲ ನೋಡ್ತಾ ಇದ್ವಿ, ರೈತ ಕುಟುಂಬಗಳಲ್ಲಿಯೂ ಸಾಕಷ್ಟು ಒಂದು ಅವಿಭಕ್ತ ಕುಟುಂಬಗಳಿದ್ದವು ಮೊದಲು. ಆದರೆ ಈಗ ರೈತ ಕುಟುಂಬಗಳಲ್ಲಿ ನಾವು ಕಾಣೋದೇನಪ್ಪ ಅಂತಂದರೆ ಕುಟುಂಬಕ್ಕೆ ಒಂದೇ ಮಗು ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದರ ಜೊತೆಗೆ ನಾವು ದನಕರಗಳನ್ನು ನೋಡಿದಾಗೂ ಸಹ ಅದರ ಸಂಖ್ಯೆನೂ ನಾವು ಕಡಿಮೆ ಕಾಣ್ತಾ ಇದ್ದೀವಿ ಇವತ್ತು. ಇದರ ಕುರಿತು ತಮ್ಮ ಅಭಿಪ್ರಾಯ? ಇದರ ಕುರಿತು ನಾವು ಹೇಳಬೇಕಂದ್ರೆ ಮೊದಲು ಈ ಸಾವಯವ ಕೃಷಿ ಅಂತ ನಾವು ಗಮನ ಹರಿಸಬೇಕಾದ್ರೆ ಮುಂದಿನ ನಾವು ಸಾವಯವ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ಹಂತ ಹಂತವಾಗಿ ನಾವು ಸಾವಯವ ಅಂತ ಬೆಳೆಯಬಹುದು. ಯಾಕೆ ಅಂತ ಕೇಳ್ಬೋದಾ? ಹಂತ ಹಂತವಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಯಾಕೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಕೊಡ್ತೇವೆ ಸರ್. ಈ ಭೂಮಿ ಏನಾಗ್ಬಿಟ್ಟಿದೆ ಅಂದ್ರೆ ರಾಸಾಯನಿಕ ಗೊಬ್ಬರನ ಹಾಕಿ ಭೂಮಿ ಅಂಟ್ಕೊಂಡ್ಬಿಟ್ಟಿದೆ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಮತ್ತೆ ಬೆಳೆ ಬರುವಂತ ಸ್ಥಿತಿ ಕಾಣ್ತಾ ಇದೀವಿ. ಅಂದ್ರೆ ಇದೀಗ ಹೇಳಿದಂಗೆ ಆ ಭೂಮಿ ಆ ಚಟಕ್ ಬಿದ್ದರು ಚಟ ಬಿಡಿಸ್ಬೇಕಾತಂದ್ರೆ ನಾವು ಅದನ್ನ ಹಂತ ಹಂತವಾಗಿ ಬಿಡಿಸ್ಬೇಕು. ಅದಕ್ಕೆ ಕೆಲವೊಂದು ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾವೆ ಈಗ ಸಾವಯವ. ಆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಅದರಲ್ಲಿ ಬೆಳೀತಕ್ಕಂಥ ವಿಷಯುಕ್ತ ಆಹಾರವನ್ನು ಅದನ್ನು ಹೊರಗೆ ಹಾಕಲಿಕ್ಕೆ ಕೆಲವೊಂದು ಸಾಧನಗಳಿದ್ದಾವೆ. ಆ ಥರ ನಾವು ಬಳಸಿದರೆ ಉದಾಹರಣೆಗೆ NPK ಅಂತ ಬರುತ್ತೆ. ಅವಾಗ ಮೊದಲು ಬರುವಂಥ ರಾಸಾಯನಿಕ ಗೊಬ್ಬರಗಳು NPK 3 ಜೊತೆಗೆ ಬರ್ತಾ ಇತ್ತು. ಅವಾಗ ನಾವು ಭೂಮಿಯನ್ನು ಫಲವತ್ತತೆ ಮಾಡಬೇಕಾದ್ರೆ ಮೊದಲು ನಾವು ಭೂಮಿ ಮಣ್ಣನ್ನು ಪರೀಕ್ಷೆ ಮಾಡಬೇಕು. ನಾವು ಹಾಕ್ತಕ್ಕಂಥ ನೀರನ್ನು ಪರೀಕ್ಷೆ ಮಾಡಬೇಕು. ಆ ನೀರಿನಲ್ಲಿ ಏನಿದೆ ಗಡಸನ ಇದೆ ಅಂತ ಹೊರಗೆ ಹಾಕಲಿಕ್ಕೆ ಕೆಲವೊಂದು ಸಾಧನಗಳಿದ್ದಾವೆ, ಅದನ್ನೆಲ್ಲ ಬಳಸ್ಕೋಬೋದು. ಅಥವಾ ಭೂಮಿಯಲ್ಲಿ ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರಿಂದ ಮತ್ತು ಜೊತೆಗೆ ಸಾವಯವ ಕೃಷಿಯನ್ನು ಅದನ್ನು ಮಾಡ್ತಾ ಇದ್ದೀವಿ. ಆದರೆ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಯಾವ್ದು ಹಾಕಬೇಕು ಯಾವ್ದು ಹಾಕಬಾರ್ದು ಅನ್ನುವಂಥದ್ದು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಬೆಳೀತಕ್ಕಂಥ ಬೆಳೆಯನ್ನು ಅದರ ಟೊಂಗಿಯನ್ನು ತೊಗೊಂಡೋಗಿ ನಾವು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಟೆಸ್ಟ್ ಮಾಡಿಸಿ ಅದನ್ನೆಲ್ಲ ನಾವು ತೆಗೆದು ನಾವು ಯಾವ ರೀತಿಯಾಗಿ ಅದನ್ನು ಬಳಸಬೇಕು ಅನ್ನೋದನ್ನು ನಾವು ನಿರ್ಧಾರ ರೈತರೇ ನಿರ್ಧಾರ ಮಾಡಿಕೊಂಡು ನಾವು ಸಾವಯವ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರು ಕೂಡ ಅದನ್ನು ಯಾವ ರೀತಿಯಾಗಿ ಅದರಲ್ಲಿ ಬೆಳೆದಂಥ ವಿಷಯವನ್ನು ಹೊರಗೆ ಹಾಕಬೇಕು, ಯಾವ ಮೆಡಿಸಿನ್ ಹೊಡೆದ್ರೆ ಇದಕ್ಕೆ ಸಾವಯವ ಬರುತ್ತೆ ಅನ್ನುವಂಥದ್ದು ನಾವು ನಿರ್ಧಾರ ಮಾಡಿಕೊಂಡು ಬಳಸಿದ್ರೆ ನಾವು ಸಾವಯವ ಆರಾಮಾಗಿ ಬರಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಈಗ ತಾವು ಹೇಳಿದ್ರೆ ಮಲ್ಲಿಕಾರ್ಜುನ್ ಪತ್ತಾರ್ ಅವರೇ, ಇಷ್ಟೆಲ್ಲ ತಾವು ಹೇಳಿದ ಪ್ರಕಾರ ಅಂದ್ರೆ ರೈತ ಶಿಕ್ಷಣವನ್ನ ಕಲಿತರೆ ಮಾತ್ರ ತಾವು ಹೇಳುವಂತ ಒಂದು ಪದ್ಧತಿಯನ್ನ ಸಾವಯವದಲ್ಲಿ ಅಂದ್ರೆ ಜಮೀನಿನಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಬರಬೇಕಾಗತ್ತೆ. ಈಗ ಒಂದು ನನಗೆ ಅನುಭವ ಬಂದ ಪ್ರಕಾರ ಒಂದು ಹಿರಿಯರ ಒಂದು ಕೊಟ್ಟಂತ ಜವಾಬ್ದಾರಿಯಿಂದ ಕೆಲವೊಂದು ರೈತರು ಕೃಷಿಗೆ ಬಂದಿದ್ದಾರೆ, ಅವರು ಯಾವ ರೀತಿ ಮಾಡಬೇಕು ಸರ್? ಇದಕ್ಕಾಗಿ ನಮ್ಮ ಸರ್ ಈಗಿನ ಘನ ಸರ್ಕಾರಗಳೆಲ್ಲ ಸಾಕಷ್ಟು ಇದಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರ ಅಂತ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಅವರ ಇಲ್ಲಿ ಒಂದು ವಿಜ್ಞಾನ ಕೇಂದ್ರಗಳನ್ನು ತೆಗೆದಿದ್ದಾರೆ. ಅಲ್ಲಿ ಹಳ್ಳಿ ಹಳ್ಳಿಯಿಂದ ರೈತರುಗಳನ್ನು ಕೂಡಿಸ್ಕೊಂಡು ತರಬೇತಿ ಒಂದೊಂದು ಬೆಳೆಗೆ ಒಂದು ನಿರ್ದಿಷ್ಟ ಒಂದು ದಿವಸ ನಿರ್ಧಾರ ಮಾಡಿ ಅವ್ರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಕೃಷಿ ವಿಕಾಸ ಕೇಂದ್ರಗಳಂತ ಇದ್ದಾವೆ. ಈಗ ಯಾವುದೇ ಉಪಕರಣ ಕೃಷಿಯಲ್ಲಿ ಬರತಕ್ಕಂಥ ಉಪಕರಣಗಳು ಕೆಟ್ಟು ಹೋದರೂ ಕೂಡ ಅವರೇ ರಿಪೇರಿ ಮಾಡಿಕೊಡುವಂಥ ಸಾಧನಗಳು ಇವೆ. ಆಮೇಲೆ ಕೃಷಿಗೆ ಬೇಕಾದಂಥ ಈಗ ನಾವು ಹಳೆಯ ಸಮಸ್ಯೆಗಳಿರೋದ್ರಿಂದ ಕೃಷಿಗೆ ಎಲ್ಲ ಯಂತ್ರೋಪಕರಣ ಬರ್ತಾ ಇದಾವೆ. ಅದನ್ನು ಉಪಯೋಗ ಮಾಡಲಿಕ್ಕೆ ರೈತರಿಗೆ ಸಲಹೆ ಸೂಚನೆ ಕೊಡಲಿಕ್ಕೆ ವಿಜ್ಞಾನ ಕೇಂದ್ರಗಳು ನಮ್ಮಲ್ಲೇ ಇದ್ದಾವೆ. ನಾವು ಬಾಗಲಕೋಟದವರಾಗಿಂದ ಹತ್ತಿರದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ವಿಕಾಸ ಕೇಂದ್ರ ಇದೆ ನಮಗೆ. ಆಮೇಲೆ ರೈತರ ಸಂಪರ್ಕ ಕೇಂದ್ರಗಳಿದ್ದಾವೆ. ನಾವೆಲ್ಲ ಅಲ್ಲಿ ಹೋಗಿ ನಾವು ಏನೂ ಓದು ಬರದೇ ಬೇಕಾಗಿಲ್ಲ, ಅವ್ರ ಹತ್ರ ನಾವು ತರಬೇತಿಗಳನ್ನು ತಗೊಂಡು ನಾವು ಈ ಕೃಷಿಯತ್ತ ಹೋಗ್ಬೋದು ಸರ್. ತುಂಬ ಧನ್ಯವಾದ. ರಂಗಪ್ಪ ತಿಮ್ಮಪ್ಪ ಸಾಲಾಪುರ್ ಅವರೇ, ತಾವು ಕೂಡ ಸಾವಯವ ಕೃಷಿಯತ್ತ ಒಲವನ್ನು ಬೆಳೆಸಿಕೊಳ್ಳಲು ಪ್ರಾರಂಭ ಮಾಡಿದಂಥವ್ರು. ಈಗ ಆಗಲೇ ಇವರು ಮಲ್ಲಿಕಾರ್ಜುನ್ ಪತ್ತಾರ್ ಅವರು ಹೇಳಿದ ಹಾಗೆ ಈ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಥವಾ ಇನ್ನೊಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ತಮ್ಮ ಊರಿಗೆ ಸಮೀಪ. ಈಗ ಇವುಗಳನ್ನ ತಾವು ಅಥವಾ ಇವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ವಿಜ್ಞಾನಿಗಳ ಸಲಹೆಯನ್ನ ತಾವು ಎಷ್ಟು ಪಡ್ಕೊಂಡು ಈಗ ಸಾವಯವ ಒಲವನ್ನು ತೋರಿಸ್ತಾ ಇದ್ದಾರೆ? ನಾವು ಸಾವಯವ ಗೊಬ್ಬರ ಹಾಕ್ಬೇಕಂದ್ರೆ ಸರ್ ಅವರು ಅಲ್ಲಿ ಹೋಗಲಾರ್ದ ನಾವು ಒಬ್ಬರು ನೋಡ್ಯಾರ ಅದನ್ನ ಕಲತ್ ಕೇಸಿ ಅದನ್ನ ಇದನ್ನ ಮಾಡಿ ಕೇಸಿ ನಾವು ಅದನ್ನ ಮಾಡಿರಿ ಸರ್. ಅಂದ್ರೆ ಈಗ ತಾವು ನೋಡಿದ್ದು ಎಲ್ಲಿ, ತಮ್ಮ ಗ್ರಾಮದಲ್ಲಿ ನೋಡಿದಿರ ಅಥವಾ? ನಮ್ಮ ಚಿಕ್ಕ ಸಮಸ್ಯೆ ಗ್ರಾಮದಲ್ಲಿ ಒಬ್ಬರು ನೋಡಿ ಕೇಸಿ ಕಲೀಲಿಕ್ಕಂದ್ರು ಅವ್ರದ್ದು ಒಬ್ರು ನೋಡಿ ಮತ್ತೊಬ್ರು ನೋಡಿ ಚಲೋ ಆಕತ್ತೋ ಇಲ್ಲೋ ನಮಗ ಚಲೋ ಆದ್ರ ಅದನ್ನ ಮಾಡಿದ್ರಿ, ಅದನ್ನ ಆಗಲಿಕ್ಕೆ ಮತ್ತೊಂದು ಮತ್ತೊಬ್ರು ಬಾಯ್ಲಿಕ್ಕೆ ಅದನ್ನ ಚಲೋ ತಂಗ ಮಾಡಿದ್ರು ಸರ್. ಒಂದು ವೇಳೆ ಇದು ಖರ್ಚು ಜಾಸ್ತಿ ಆಗ್ತಿತ್ತು ಅಂತಂದ್ರೆ ತಾವು ಏನ್ ಮಾಡ್ತಿದ್ರಿ? ಖರ್ಚು ಜಾಸ್ತಿ ಆಗ್ಲಾರ್ದಂಗ್ರಿ ಸರ್, ಕೊಟ್ಟಿಗೆ ಗೊಬ್ಬರ ಹಾಕಿ ಕೇಸಿ ಅದನ್ನ ಅಗ್ದಿ ನಾವ ದುಡ್ದು ಕೇಸಿ ನಾವು ದುಡುಕಿ ಮಾಡ್ತಿರಿ ಸರ್, ಅದ್ ನಾವ ದುಡ್ದು ಕೇಸಿ ಅದನ್ನ ಚಲೋ ತಂಗ ಪೀಕ್ ತಗೋತಾರೆ. ಅಂದ್ರೆ ನಾವೇ ಕಷ್ಟ ಪಡ್ಬೇಕು ಅಂದ್ರೆ ಕಷ್ಟ ಪಟ್ರೆ ಸುಖ ಸಿಗತ್ತೆ. ಅಂದ್ರೆ ಬಸವಣ್ಣನವರು ಹೇಳಿದ ಪ್ರಕಾರ ಕಾಯಕವೇ ಕೈಲಾಸ, ಇದೇ ಮಾರ್ಗವನ್ನ ನಾನು ಅನುಸರಿಸ್ತೇನೆ ಅಂತ ತುಂಬಾ ಎದೆ ತಟ್ಟಕೊಂಡು ಹೇಳ್ತಾ ಇದ್ದೀರಿ, ನಮಗೂ ಸಂತೋಷ. ಈಗ ಮುಂದೆ ನಮ್ಮ ಇವರಿದ್ದಾರೆ ಸಿದ್ದಲಿಂಗೇಶ ಬಸಯ್ಯ ಹಿರೇಮಠ ಅವರು, ಇವರು ರೈತರು. ಇವರು ಒಂದು ಈಗ ಸಾಕಷ್ಟು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಾಹಿತಿ ಏನೇನು ಪಡ್ಕೊಂಡಾರೆ, ಮತ್ತೆ ಇವರು ಅಲ್ಲಲ್ಲಿ ಕೃಷಿ ಮೇಳಗಳಾಗ್ತಾ ಇರ್ತವೆ. ಈಗ ಪ್ರತಿ ವರ್ಷ ಬಾಗಲಕೋಟೆಯಲ್ಲಿ ಇರುವಂತ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮತ್ತೆ ಅದರ ಜೊತೆಗೆ ವಿಶ್ವವಿದ್ಯಾಲಯ ಕೂಡ ಇದೆ. ಅಲ್ಲಿ ಎಷ್ಟು ಮಾಹಿತಿಯನ್ನ ಅವರು ಈ ಸಾವಯವ ಕುರಿತು ಪಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಂದಾನೆ ನಾವು ಕೇಳೋಣ ಅಂತ. ಇಲ್ಲಿ ಮಾಹಿತಿ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸಿದ್ವಿ ಸರ್. ಅಲ್ಲಿ ಸ್ವಲ್ಪ ನೀರಿಂದ ಅದು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿದೆ ಅದು ಹೇಳಿದ್ರಿ ಸರ್. ಅದು ಅದ್ರ ಪ್ರಕಾರನೇ ನಾವು ಜಾಸ್ತಿ ಸಾವಯವನ ಯೂಸ್ ಮಾಡಿದ್ವಿ ಸರ್. ಯೂಸ್ ಮಾಡಿ ಅದರ ಪ್ರಕಾರನೇ ಬೆಳೆ ತೆಗಿತಾ ಇದ್ದೀವಿ ಸರ್. ಈಗ ಸಾವಯವ ಪದ್ಧತಿಯಲ್ಲಿ ಯಾವ ಯಾವ ಬೆಳೆ ತೆಗೆದಿರಿ ನೀವು? ಸಾವಯವ ಪದ್ಧತಿಯಲ್ಲಿ ಬಾಳೆ ತೆಗೆದಿದ್ದೀವಿ ಸರ್, ಕಬ್ಬು ತೆಗೆದಿದ್ದೀವಿ ಸರ್. ಬಾಳೆ ಮತ್ತು ಕಬ್ಬಿಗೆ ಮಾತ್ರ ಸಾವಯವವನ್ನು ಮಾಡಿದ್ದೀರಿ. ಈಗ ಅದನ್ನು ಒಂದೆರಡು ನಿಮಿಷದಲ್ಲಿ ಹೇಳ್ಬೋದಾ ಯಾವ್ಯಾವ ರೀತಿ ಮಾಡೀನಿ ಅಂತೇಳಿ? ಕಬ್ಬಿಗೆ ಏನು ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಸರ್, ಮತ್ತು ಈ ಕೋಳಿ ಗೊಬ್ಬರ ಹಾಕಿ ಅದನ್ನು ನಾವು ವರ್ಷ ವರ್ಷಕ್ಕೆ ಕಟಾವಾದ ಕೋಳಿ ಅದನ್ನು ರವದಿ ನಾವು ಸುಡಂಗಿಲ್ಲ ಸರ್, ಅಲ್ಲೇ ಬಿಡ್ತೀವಿ ಸರ್. ಅದನ್ನು ಕಟ್ರ ಹೊಡಿಸ್ಲಿ ಇಲ್ಕಂದ್ರೆ ಅದನ್ನ ಮಾಡಿ ಅಲ್ಲೇ ಬಿಟ್ಟು ಅದನ್ನೇ ಗೊಬ್ಬರ ಪರಿವರ್ತನೆ ಮಾಡ್ತೀವಿ ಸರ್. ಮತ್ತು ಬಾಳಿಗೂ ಅದೇ ಥರ ಎಲ್ಲ ಅದನ್ನು ಬಾಳೆ ರವದಿನ ಅಥವಾ ಅದನ್ನೆಲ್ಲ ಕಟ್ ಮಾಡಿ ಅಲ್ಲೇ ಹಾಕಿದ್ವಿ ಸರ್. ಒಟ್ಟು ಅದಕ್ಕೆ ಸರ್ಕಾರನೇ ಹಾಕಿದ್ದಿಲ್ಲ ಸರ್. ಒಟ್ಟು ಈಗ ಒಂದು ನನಗೆ ಒಂದು ಅನುಭವಕ್ಕೆ ಬಂದ ಪ್ರಕಾರ ಕೋಳಿ ಗೊಬ್ಬರ ಬೆಳೆಗಳಿಗೆ ಚಲೋ ಅಂತ ಹೇಳಿದರು, ಆದ್ರೆ ಅದರ ಜೊತೆಗೆ ಅದು ಕಾವು ಬಾಳೆ ಇರ್ತದೆ, ಹಿಂಗಾಗಿ ಬೆಳೆ ಒಣಗುವಂತ ಕೆಲವೊಂದು ಸಂದರ್ಭ ಬರ್ತದೆ ಅಂತ ಕೆಲವೊಂದು ರೈತರು ಅನುಭವಿ ರೈತರು ಹೇಳೋ ಮಾತಿದು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ನೀರೊಂದು ಜಾಸ್ತಿ ಬೇಕು ಸರ್ ಅದಕ್ಕೆ ಬೆಳೆಗಳಿಗೆ. ಅದು ನಮ್ಮ ಸಂಪೂರ್ಣ ನೀರು ಇರೋ ಸಂಬಂಧ ನಾವು ಸಂಪೂರ್ಣವಾಗಿ ನೀರು ಅದಕ್ಕೆ ನಾವು ವಾರಕ್ಕೊಂದಾಗಲಿ ನಾಲ್ಕು ದಿನಕ್ಕೊಂದಾಗಲಿ ನಾವು ಕಂಟಿನ್ಯೂ ಕೊಡ್ತೀವಿ ಸರ್. ಹಂಗಾಗಿ ಅದು ಏನಾಗಂಗಿಲ್ಲ ಸರ್, ಕರೆಕ್ಟ್ ಬರ್ತದೆ ಬೆಳೆಗಳಲ್ಲಿ. ಅಂದ್ರೆ ಕೋಳಿ ಗೊಬ್ಬರ ಹಾಕಿದಂತ ಸಮಯದಲ್ಲಿ ನೀರು ಬಾಳ ಬೇಕು, ನೀರಿದ್ರೆ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಅಂತೀರಿ. ಈಗ ನೋಡೋಣ, ಇವರು ಇದ್ದಾರೆ ನಮ್ಮ ಕೃಷ್ಣಪ್ಪ ಗಿರಿಯಪ್ಪ ಬಾವಲತ್ತಿಯವರು, ಅವರು ಕೂಡ ಸಾಕಷ್ಟು ಕೃಷಿ ಮತ್ತು ಈ ಸಾವಯವ ಕೃಷಿಯಲ್ಲಿ ಇನ್ನು ಮುಂದಿನ ಯೋಜನೆಗಳು ಏನಿದಾವೆ ಈಗಾಗಲೇ ಒಂದಿಷ್ಟು ಹೇಳಿದ್ರು ಅವರು, ಆದ್ರೆ ಅದರ ಜೊತೆಗೆ ಈಗ ಮುಂದಿನ ಒಂದು ಕೆಲವೊಂದು ಯೋಜನೆಗಳನ್ನ ಹಂತ ಹಂತವಾಗಿ ನಾವು ಸಾವಯವ ಕೃಷಿಯನ್ನ ಮಾಡ್ಕೋಬೇಕಾಗತ್ತೆ, ಒಮ್ಮೆಲೆ ಆಗೋದಿಲ್ಲ ಅಂತ ಹೇಳಿದ್ರು. ಅವ್ರ ಅಭಿಪ್ರಾಯ ಏನಿದ ಕೇಳೋಣ, ಮುಂದಿನ ಯೋಜನೆಗಳು ಏನಂತ? ನಮಸ್ಕಾರ ಸರ್. ಹಂತ ಹಂತವಾಗಿ ಅಂತ ಹೇಳಿ ಅಂದ್ರೆ ಸರ್, ನಮ್ಮಲ್ಲಿ ಸ್ತ್ರೀ ಗುಂಪುಗಳ ಮುಖಾಂತರ ಪ್ರತಿ ಒಂದು ಸ್ತ್ರೀ ಸದಸ್ಯರಿಗೆ ಆಯಾ ಗುಂಪಿನ ಮುಖಾಂತರ ಆಯಾ ಸ್ತ್ರೀ ಸದಸ್ಯರಿಗೆ ಎರೆಹುಳದ ಪಿಟ್ಟನ್ನು ಸರ್ಕಾರ ಸಬ್ಸಿಡಿ ದರದಲ್ಲಿ ಅಂದರೆ ಸ್ವಲ್ಪ ಅಮೌಂಟನ್ನು ತುಂಬಿಸಿಕೊಂಡು ಒಂದೊಂದು ಪಿಟ್ಟು ಪ್ರತಿಯೊಬ್ಬ ಸದಸ್ಯರಿಗೆ ಮಾಡಿಸಿಕೊಡ್ತೀವಿ. ಆ ಪಿಟ್ಟಿನ ಮುಖಾಂತರ ಸಾಕಷ್ಟು ಅನುಭವವನ್ನು ಪಡ್ಕೊಂಡು ಆ ಪಿಟ್ಟು ಮಾಡಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕು ಅವು ಎಲ್ಲಿಂದ ನಾವು ತಗೊಂಡು ಅವು ಎಲ್ಲ ಪರಿಕರಗಳನ್ನು ಜೋಡಣೆ ಮಾಡಿಕೊಂಡು ಒಂದೊಂದೇ ಆಗಿ ಮಾಡ್ಕೊಂತ ಹೋಗ್ಬೇಕಾಗತ್ತ. ಯಾಕಂದ್ರೆ ರೈತ ಬಹಳ ಸಂದಿಗ್ಧ ಪರಿಸ್ಥಿತಿ ಒಳಗದನ ಈಗ. ಒಮ್ಮೆ ಇಷ್ಟು ಪಿಟ್ಟುಗಳನ್ನ ರೆಡಿ ಮಾಡ್ಕೊಳಕ್ ಆಗುದಿಲ್ಲ. ಒಂದೊಂದ ಪಿಟ್ಟು ಈಗ ಹೆಂಗ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿದಿರಲ್ಲ ಸರ್ಕಾರದವರು, ಆ ರೀತಿ ಸಹಾಯದ ಸದುಪಯೋಗವನ್ನು ಪಡ್ಕೊಂಡು ಅದರ ಮುಖಾಂತರ ನಮ್ಮಿಂದ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಪ್ರತಿ ಒಂದರ ನಂತರ ಮತ್ತೊಂದು ಮಾಡಿ ಅದರ ಸದುಪಯೋಗವನ್ನು ಪಡ್ಕೊಂಡು ಅದೇ ರೀತಿ ಮುಂದುವರಿಯಬೇಕಂತೇಳಿ ನಮ್ಮ ಅನುಭವ. ಈಗ ಇನ್ನೊಂದು ನಂದು ಪ್ರಶ್ನೆ, ಈಗ ನೀವು ಹೇಳಿದ್ರಿ ಎರೆಹುಳದ ಪಿಟ್ಟುಗಳಿಗೆ ಅನುಕೂಲ ಮಾಡಿದೆ ಅಂತ ಹೇಳಿ, ಈಗ ಒಂದು ನಂದೊಂದು ಪ್ರಶ್ನೆ ಏನಂದ್ರೆ, ಸುಮಾರು ಈಗ ನಿಮ್ದು 5 ಎಕರೆ ಇದ್ರೆ ಎಷ್ಟು ಪಿಟ್ಟುಗಳನ್ನ ಮಾಡ್ಬೇಕಾಗತ್ತೆ? ಸರಿ ಸರಿ ಸುಮಾರು ಈಗ ಅದರೊಳಗೆ ಸ್ಪೇಸಿಂಗ್ ಬರ್ತದೆ ಸರ್, 24 ಅಂತ ಬರ್ತದೆ, 25-4 ಒಂದ್ ಇದಕ್ಕೆ 3 ಅಟ್ಯಾಚ್ಮೆಂಟ್ ಕೊಟ್ಟು ಅಂತ ಹೇಳಂದ್ರು. ಆ ರೀತಿ ಒಂದು 5-6 ಆಗಬೇಕು. ನಮ್ಮಲ್ಲೇ ಬರ್ತಕ್ಕಂತ ವೇಸ್ಟ್ ವೇಸ್ಟ್ ಅನ್ನುವಂತ ಈಗ ದನದಾಗೆ ಕಣಿಕೆ ಹಾಕಿರ್ತೀವೋ ಅವನ್ನೆಲ್ಲ ಪಿಟ್ಟಿಗೆ ತುಂಬಿ ನಾವು ಎರಿಹುಳವನ್ನ ಆ ಪಿಟ್ಟಿನ ಮುಖಾಂತರ ನಮ್ಮ ಸಗಣಿ ಮತ್ತು ಮೂತ್ರದಿಂದ ಅದನ್ನೆಲ್ಲ ತುಂಬಿ ಎರಿಹುಳುಗಳನ್ನು ಬಿಡುವುದರಿಂದ ಹೆಚ್ಚಿನ ಲಾಭನೂ ಆಗತ್ತ ಮತ್ತು ನಾವು ಆ ಟೈಪ್ ಒಂದ್ 5 ಎಕರೆಕಪ್ಪ ಅಂದ್ರೆ ಸರ್ವಸಾಧಾರಣ ಒಂದ್ 10-16 ಪಿಟ್ಟುಗಳು ಬೇಕಾಗ್ತಾವ. ಅದಕ್ಕೆ ಆ ರೀತಿ ಮಾಡಿಕೊಂಡು ಮುಂದುವರಿಬೇಕಂತೇಳಿ ನನ್ನ ಅಭಿಪ್ರಾಯ. ಅಂದ್ರೆ ತಮ್ಮ ಮುಂದಿನ ಯೋಜನೆನೂ ಕೂಡ ಅದೇ ಆಗಿದೆ ಅನ್ನೋ ಒಂದು ಅರ್ಥದಲ್ಲಿ ತಾವು ಹೇಳಿದ್ರಿ. ಈಗ ಮುಂದಿನ ನಮ್ಮ ರೈತರಿದ್ದಾರೆ, ಅನುಭವಿ ರೈತರು, ಹಿರಿಯರು, ಅವರು ರಾಮನಗೌಡ ಪಾಟೀಲ್ ಅವರು, ಅವರ ಒಂದು ಮುಂದಿನ ಯೋಜನೆ ಈ ಸಾವಯವ ಕೃಷಿ ಕುರಿತು ಏನೇನಿದೆ, ಅಥವಾ ಈಗ ಸಾವಯವ ಕೃಷಿಯಲ್ಲಿ ಮುಂದಿನ ಒಂದು ಯಾವ ಬೆಳೆಯನ್ನ ಬೆಳಿಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಂತ ಕೇಳೋಣ. ನಾವು ಹೆಚ್ಚು ದಾಳಿಂಬ್ರವನ್ನು ಬೆಳೆಯುತ್ತೇವೆ. ಆದ ಕಾರಣ ನಮ್ಮಲ್ಲಿ 3-4 ದನ ಇರುತ್ತವೆ, ಅದರ ಸಗಣಿಯಿಂದ ದಾಳಿಂಬ್ರಿಗೆ ಗೊಬ್ಬರ ಹಾಕಿ ದಾಳಿಂಬ್ರಿ ಪೀಕನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಹೆಚ್ಚಿನ ಗೊಬ್ಬರವನ್ನು ಕೊಂಡುಕೊಂಡು ಬರುತ್ತೇವೆ. ಜಮೀನು ಭಾಳ ಇಲ್ರಿ ನಮ್ಮ, ಅಷ್ಟೇ ತೋಡೆ ಇದಾವೆ. ಅಷ್ಟರ ಮೇಲೆ ಅಂತ ನಾವು ಇಷ್ಟರ ಮೇಲೆ ಸಾವಯವ ಗೊಬ್ಬರದೊಳಗೆ ನಾವು ಇದನ್ನ ಮಾಡ್ತೀವಿ. ಈಗ ರಾಮನಗೌಡ ಪಾಟೀಲ್ ಅವರು ತಮ್ಮ ಅಭಿಪ್ರಾಯ ಈ ಸಾವಯವ ಕೃಷಿ ಕುರಿತು ಹೇಳಿದರು. ಈ ತಿಮ್ಮಪ್ಪ ಗಿರಿಯಪ್ಪ ರೊಳ್ಳಿಯವರಿದ್ದಾರೆ, ಅವರು ಒಂದು ಮುಂದಿನ ಯೋಜನೆ ಈ ಸಾವಯವ ಕೃಷಿ ಕುರಿತು ಏನಿದೆ ಅಂತ ಅವರಿಂದಲೇ ಕೇಳೋಣ ಅಂತ. ನಮಸ್ಕಾರ ಸರ್, ನಾವೀಗ ಸಾವಯವ ಗೊಬ್ಬರದ್ದು 2 ಎರಿಹುಳು ಬಿಟ್ಟು ಮಾಡಿವಿ. ಅವತ್ತಿರ್ಲತ್ರ ವರ್ಷದಾಗ 3 ಸಲ ಅಥವಾ 4 ಸಲ ತೆಗಿತೀವಿ. ಅದ್ರ ವೇಸ್ಟ್ ಅಂದ್ರೆ ಗೊಜಾಳ ಕಡಿಕಿ ಶೇಂಗಾ ಹೊಟ್ಟ ವೇಸ್ಟ್ ಆಗಿ ಕೊಳಚಿರ್ತೈತಲ್ಲ ಅದ್ರ ತುಂಬತೀವಿ. 40-45 ದಿವಸಕ್ಕೆ ಅದ್ರ ತೆಗಿತೀವಿ. ಅದಕ್ಕೆ ಆಕಳು ಉಚ್ಚಿ ಮತ್ತೆ ದಳಗಳ ಹೇಳಿ ಅದನ್ನ ಇದನ್ನ ಹಾಕಿ ತುಂಬಿ ಅದ್ರ ಗೊಬ್ಬರ ಅದನ್ನ ಬಳಕೆ ಮಾಡ್ತೀವಿ. ಅವೀಗ ಅದ್ರಲ್ಲಿತ್ರ ಚಲೋ ಆಗ. ಅಂದ್ರೆ ಒಟ್ಟಾರೆ ತಮ್ಮ ಜಮೀನಿನಲ್ಲಿ ವೇಸ್ಟ್ ಅನ್ನೋದು ಏನಿದೆ ಅದು ಎಲ್ಲವನ್ನು ಪಿಟ್ಟಿಗೆ ಹಾಕ್ತಾರೆ. ಅದ ಪಿಟ್ಟಿಗೆ ಹಾಕ್ತಿವಿ ನಾವು. ಎಲ್ಲ ವೇಸ್ಟ್ ಏನು ಬರ್ತೈತಿ ಹತ್ತ ಇತ್ತ ಕಸ ತಕ್ಕಳೆ ತಕ್ಕಿತ್ತ ಬಗ್ಗೆ ಕಸ ಅದಕ್ಕೆ ತುಂಬಿರ್ತೀವಿ. ಅದ ಗೊಬ್ಬರ ಚಲೋ ಆಗೈತಿ. ಅದಕ್ಕೆ ಎರಿಹುಳ ಬಿಟ್ಟಿರ್ತೀವಿ. ಅವಳು ಆರಿಸಿ ತೆಗೆದು ಬೇರೆ ಕಡೆ ಮತ್ತೊಂದು ಪಿಟ್ಟಿಗೆ ಹಾಕಿ 2 ಪಿಟ್ಟು ಬಡಿಯು. ಅದ್ರಲ್ಲಿತ್ರ ಈ ಸಿಗಡೆ ತುಂಬಿತಿಲ್ಲೋ ಆ ಸಿಗಡಕ್ಕೆ ಹಾಕ್ತು ಮತ್ತೆ ಹುಳ ತೆಗೆದು ಸಿಗಡೆ ಬಿಟ್ಟು ಅದ್ರಾಗ ಎರಿಹುಳ ಗೊಬ್ಬರ ಉಪಯೋಗ ಮಾಡಾಕತ್ತೀವಿ ನಾವು. ಈಗ ಸುಮಾರು ಈಗ ನೀವು 2 ಪಿಟ್ಟು ಅದಾವ ಅಂತ ಹೇಳಿದ್ರೆ 2 ಪಿಟ್ಟಿಗೆ ಒಂದು 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಎಷ್ಟು ನಿಮಗೆ ಸಾವಯವ ರೀತಿಯಲ್ಲಿರುವಂತ ಗೊಬ್ಬರ ತಯಾರಾಗ್ತದ ಅಂತೀರಿ? ಒಂದು ಪಿಟ್ಟಿಗೆ ತೆಗೆದಿವಿ ಅಂದ್ರೆ 10 ಚೀಲ 15 ಚೀಲ ಗೊಬ್ಬರ ಬರ್ತದ್ರಿ. ಅದ ಡಿಬ್ಬಿ ಗಿಡಕ್ಕೆ ಕುಲ್ಲಾರ ಎಲ್ಗಳಿಗೆ ಅದ ಹೆಡಿ ಗೊಬ್ಬರ ಜೋಡಿನೇ ಮಿಕ್ಸ್ ಮಾಡಿ ಅದನ್ನು ಕುಡಿಸಿ ಹೋಗಿತ್ತಿಡು. ಅಂದ್ರೆ ನೇರವಾಗಿ ಹಾಕ್ತೀರಾ ಅಥವಾ ನೀರಿನ ಮುಖಾಂತರ ಅದು ಏನಾದರೂ ಬಿಡ್ತೀರ ತಾವು? ಇಲ್ರಿ, ನಾವು ಭೂಮಿಯಾಗ ಬೀಜ ಹಾಕಿ ಕಳೆ ಇದು ಮಾಡಿಬಿಡ್ತೀವಿ. ಅಂದ್ರೆ ನೇರವಾಗಿನೇ ಹಾಕಿ ನೀರು ಬಿಡ್ತೀರ. ತುಂಬಾ ಸಂತೋಷ ತಿಮ್ಮಪ್ಪ ಗಿರಿಯಪ್ಪ ರೊಳ್ಳಿಯವರೆ. ಕೇಳುವರೆ, ಈಗ ತಾವು ಕೇಳಿದ್ರೆ ಸಾವಯವ ಕೃಷಿ ಕುರಿತು ಸಾಕಷ್ಟು ರೈತ ಬಾಂಧವರ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಸಾವಯವ ಕೃಷಿಯ ಕಡೆಗೆ ಎಲ್ಲರ ಒಲವು ಇದೆ ಅನ್ನೋದನ್ನ ಈ ಚರ್ಚೆ ಮುಖಾಂತರ ತಮಗೆ ಎಲ್ಲ ತೋರಿಸಿಕೊಡ್ತದೆ. ಎಲ್ಲರೂ ಸಾವಯವ ಕೃಷಿಯತ್ತ ಒಲವು ಬರ್ತಾ ಇದೆ. ಈಗ ಒಲವು ಬಂದಾಗ ಅದರ ಜೊತೆಗೆ ಗೆಲುವು ಇದ್ದೇ ಇರ್ತದೆ. ಎಲ್ಲ ರೈತ ಬಾಂಧವರಲ್ಲಿ ಬರಲಿ, ಎಲ್ಲರ ರೈತರು ಮೊದಲು ಸಂತೋಷವಾಗಿ ಸಮೃದ್ಧವಾಗಿ ಇರಲಿ ಅಂತ ನಾವು ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕೇಳುಗರಿಗೆಲ್ಲ ಮತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದ. ಬಿಡು ಬಾಹೆದುಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಬಿಡು ಬಾಹೆದುಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಾಹೆದುಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನ ಮೆಚ್ಚಿ ನಡಕೊಂಡ